ಕಥನದ ರುಚಿಯನೇನರಿದೆಯೋ ದೇವಹನುಮರಾಯ ವೈರಾಗ್ಯ ಬೇಡಿ ಸೇವ ಕಥನದ ರುಚಿಯನೇನರಿದೆಯೋ ದೇವಹನುಮರಾಯ ವೈರಾಗ್ಯ ಬೇಡಿ ಸೇವ ಕಥನದ ರುಚಿಯನೇನರಿದೆಯೋ ನದಿಯನ್ನು ದಾಟಿ ಸೀತೆಯ ಕಂಡು ಬಂದಾಗ ಮದುವೆಯನ್ನು ಮಾಡೆನ್ನಬಾರದಿತ್ತೆ ಉದದಿಯನ್ನು ದಾಟಿ ಸೀತೆಯ ಕಂಡು ಬಂದಾಗ ಮದುವೆಯನ್ನು ಮಾಡೆನ್ನಬಾರದಿತ್ತೆ ಪದದಿಂದ ಪಾಷಾಣ ಪೆಣ್ಣ ಮಾಡಿದಾತಗೆ ಪದದಿಂದ ಪಾಷಾಣ ಪೆಣ್ಣ ಮಾಡಿದಾತಗೆ ಇದೇನ ಸಾಧ್ಯವೋ ನೀ ಬಯಸಲೊಲ್ಲದೆ ಇದೇನ ಸಾಧ್ಯವೋ ನೀ ಬಯಸಲೊಲ್ಲದೆ ದೇವಕಥನದ ರುಚಿಯ ನೇನರಿದೆಯೋ ದೇವಹನುಮರಾಯ ವೈರಾಗ್ಯ ಬೇಡಿ ದೇವಕಥನದ ರುಚಿಯ ನೇನರಿದೆಯೋ ಕ್ಷಣದಲ್ಲಿ ಸಂಜೀವನ ಪರ್ವತ ತಂದಾಗ ಹಣ ಹೊನ್ನುಗಳ ಬೇಡಬಾರದಿತ್ತೆ ಕ್ಷಣದಲ್ಲಿ ಸಂಜೀವನ ಪರ್ವತ ತಂದಾಗ ಹಣ ಹೊನ್ನುಗಳ ಬೇಡಬಾರದಿತ್ತೆ ವಿನಯದ ವಿಭೀಷಣಗೆ ರಾಜವನೆಯಿತ್ತಂತ ವಿನಯದ ವಿಭೀಷಣಗೆ ರಾಜವನೆಯಿತ್ತಂತ ಗಣಿಗೇನ ಸಾಧ್ಯವೋ ಹನುಮಾನಿನೊಲ್ಲದೆ ಗಣಿಗೇನ ಸಾಧ್ಯವೋ ಹನುಮಾನಿನೊಲ್ಲದೆ ದೇವಕಥನದ ರುಚಿಯನೇನರಿದೆಯೋ ದೇವಹನುಮರಾಯ ವೈರಾಗ್ಯ ಬೇಡಿ ದೇವಕಥನದ ರುಚಿಯನೇನರಿದೆಯೋ ಸಾರ್ವಭೌಮನು ತಾನೆ ಮೆಚ್ಚಿ ಬಳಿಗೈದಾಗ ಗುರುವಿಯನ್ನು ಬೇಡಿದಡೆ ಕೊಡದೇಯಿಹನೇ ಸಾರ್ವಭೌಮನು ತಾನೆ ಮೆಚ್ಚಿ ಬಳಿಗೈದಾಗ ಗುರುವಿಯನ್ನು ಬೇಡಿದಡೆ ಕೊಡದೇಯಿಹನೇ ಸರ್ವವನು ತೊರೆದು ಶ್ರೀ ನೆಲೆಯಾದಿ ಕೇಶವನ ಸರ್ವವನು ತೊರೆದು ಶ್ರೀ ನೆಲೆಯಾದಿ ಕೇಶವನ ನಿರ್ವ್ಯಾಜ ಭಕುತಿಯನ್ನು ಬೇಡಿಕೊಂಡೆ ನಿರ್ವ್ಯಾಜ ಭಕ್ತಿಯನು ಬೇಡಿಕೊಂಡೆ ಸೇವಕತನದ ರುಚಿಯ ನೇನರಿದೆಯೋ ದೇವ ಹನುಮ ರಾಯ ವೈರಾಗ್ಯ ಬೇಡಿ ಸೇವಕತನದ ರುಚಿಯ ನೇನರಿದೆಯೋ ದೇವ ಹನುಮ ರಾಯ ದೇವ ಹನುಮ ರಾಯ ದೇವ ಹನುಮ ರಾಯ ಬಿ ನಟರಾಜ ಶರ್ಮಾ ಹಾಡಿರುವ ಪುರಂದರದಾಸರ ಭಕ್ತಿ ರಚನೆ ರಾಮನಾಮ ಪಾಯಸಕ್ಕೆ